79 ಗ್ರಾಮ್ನಷ್ಟು ಇದ್ರೆ ಈ ಸಾಮಿಯಲ್ಲಿ ಕೇವಲ 67 ಗ್ರಾಮ್ನಷ್ಟು ಪಿಷ್ಟ ಇರುತ್ತೆ. ಈ ಪಿಷ್ಟ ಏನಿರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಕ್ಲಿಷ್ಟ ಪಿಷ್ಟಗಳು ಮತ್ತು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಪಿಷ್ಟಗಳು ಎರಡು ವಿಧವಾಗಿ ಇರ್ತವೆ. ಇದರಲ್ಲಿರ್ತಕ್ಕಂಥದ್ದು ಕ್ಲಿಷ್ಟ ಪಿಷ್ಟ ಅಂದ್ರೆ ಇದು ಸುಲಭವಾಗಿ ಜೀರ್ಣ ಆಗೋದಿಲ್ಲ, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೆ ಪಚನ ಆಗಿ ನಮಗೆ ನಿಧಾನವಾಗಿ ಗ್ಲೂಕೋಸ್ ಅನ್ನ ರಕ್ತಕ್ಕೆ ಸೇರ್ಪಡೆ ಮಾಡ್ತಾ ಇರ್ತಾರೆ. ಆದ್ರೆ ಅಕ್ಕಿ ಹಾಗಲ್ಲ, ಇದು ಇಮಿಡಿಯೇಟ್ ಆಗಿ ನಮಗೆ ಜೀರ್ಣ ಆಗಿ ಪಚನ ಆಗಿ ಅದರಿಂದ ನಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತದಲ್ಲಿ ಸೇರ್ಪಡೆ ಆಗುತ್ತೆ. ಹಾಗಾಗಿ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಬಹಳ ಬೇಗ ನಮಗೆ ಕಾಣಿಸುತ್ತೆ. ಈ ಮಧುಮೇಹಿಗಳಲ್ಲಿ ಇದು ಅತ್ಯಂತ ಅಪಾಯಕಾರಿಯಾದ ಅಂಶ ಅಕ್ಕಿ ಸೇವನೆಯನ್ನು. ಅದಕ್ಕೆ ನಾವು ವರ್ಜ್ಯ ಮಾಡಬೇಕು ಅಂತೇಳಿ ಮಧುಮೇಹ ಅಂತ ಗೊತ್ತಾಗಿದ ತಕ್ಷಣ ಹೇಳ್ತಾರೆ. ಆದ್ರೆ ಈ ಸಾಮೆ ಆಗ್ಲಿ, ನವಣೆ ಆಗ್ಲಿ, ಹಾರಕ ಆಗ್ಲಿ, ಇದೆಲ್ಲ ಆತರ ಅಲ್ಲ, ನಿಧಾನವಾಗಿ ಜೀರ್ಣ ಆಗಿ ನಮಗೆ ಸ್ವಲ್ಪ ಸ್ವಲ್ಪನೇ ದೇಹಕ್ಕೆ ಗ್ಲೂಕೋಸ್ ಅನ್ನ ಕೊಡ್ತಾವ. ಅದೇ ರೀತಿಯಾಗಿ ಇದರಲ್ಲಿರ್ತಕ್ಕಂಥ ಉಪಯುಕ್ತ ನಾರಿನಂಶ, ಈ ನಾರಿನಂಶ ಏನಿದೆ ನಮಗೆ ಕೇವಲ ಮಲಬದ್ಧತೆಯನ್ನು ನಿವಾರಣೆ ಮಾಡೋದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ಇರ್ತಕ್ಕಂಥ ಕೊಬ್ಬಿನಾಂಶವನ್ನ ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಅಂದ್ರೆ ಕಡಿಮೆ ಮಾಡೋದ್ರಲ್ಲಿ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಇದನ್ನ ಬೇರೆ ಬೇರೆ ನಾರಿನಾಂಶಗಳಿರ್ಬೋದು ಮತ್ತೆ ಕ್ಯಾಲ್ಶಿಯಂ, ಫಾಸ್ಫರಸ್, ಕಬ್ಬಿಣಾಂಶ ಈ ರೀತಿ ಎಲ್ಲಾ ಪೋಷಕಾಂಶಗಳು ಹೇರಳವಾಗಿ ಇರೋದ್ರಿಂದ ಇದನ್ನ ಸೇವನೆ ಬಹಳ ಮುಖ್ಯ ಅಂತೇಳಿ. ಅದ್ರ ಜೊತೆಗೆ ನಮಗೆ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಇವುಗಳು ಕೂಡ ನಮಗೆ ಕೆಲವು ಸಮಯದಲ್ಲಿ ಆಂಟಿ ಕಾರ್ಸಿನೋಜೆನಿಕ್ ಆಗಿ ಕೆಲಸ ಮಾಡ್ತವೆ. ಅಂದ್ರೆ ಕ್ಯಾನ್ಸರ್ ನಿರೋಧಕ ಇರ್ಬೋದು ಅಥವಾ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್, ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಫಿನಾಲಿಕ್ ಕಾಂಪೌಂಡ್ಸ್, ಫ್ಲೇವರ್ನಸ್ ಎಲ್ಲ ಇದರಲ್ಲಿ ಹೇರಳವಾಗಿ ಸಿಗೋದ್ರಿಂದ ಇದರ ಬಳಕೆ ಅತ್ಯಂತ ಉಪಯುಕ್ತ. ಈ ಸಾಮೆಯನ್ನ ನಾವು ಬೆಳೀತಾ ಇರ್ತೀವಿ, ಆದ್ರೆ ಯಾವ ರೀತಿ ಇದನ್ನ ಬಳಕೆ ಮಾಡಬೇಕು, ಇದರ ಸಂಸ್ಕರಣೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಬಹಳಷ್ಟು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಸಾಮೆಯನ್ನ ನಾವು ಅಕ್ಕಿಯನ್ನ ಮಾಡಿದ ನಂತರ, ಈಗ ಅಕ್ಕಿ ಮಾಡೋದು ಮೊದಲಿನ ತರ ಒರಳಲ್ಲಿ ಕುಟ್ಟಿ ಮಾಡ್ಬೇಕಂತೇನಿಲ್ಲ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಇವಾಗ ಗಿರಣಿಗಳು ಬಂದಿದಾವೆ, ಅದಕ್ಕೋಸ್ಕರನೇ ಸಾಕಷ್ಟು ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕಗಳು ಕೂಡ ಇದಾವೆ. ಅದರಲ್ಲಿ ಅಕ್ಕಿಯನ್ನ ಮಾಡಿದ ನಂತರ ನಾವು ಬೇರೆ ಬೇರೆ ವಿಧ ವಿಧವಾದ ತರಾವರಿ ಅಡಿಗೆಗಳನ್ನು ಕೂಡ ಮಾಡ್ಕೊಳ್ಬಹುದು. ಮೊದಲಿಗೆ ನಾವು ಮೇಡಮ್ ಮೊದಲಿಗೆ ನಾವು ಯಾವುದೇ ಒಂದು ತಿನಿಸನ್ನ ಮಾಡುವ ಮುಂಚೆ ನಾವು ಅಕ್ಕಿಯನ್ನ ಮಾಡ್ಕೋಬೇಕು ಸಾಮೆಯಿಂದ. ಹೌದು, ಸಾಮೆಯನ್ನ ಕೊಯ್ಲಾದ ನಂತರ ನಾವು ಗಿರಣಿಯಲ್ಲಿ ಅದರ ಹೊರಪದರವನ್ನ ತೆಗಿಬೇಕಾಗುತ್ತೆ. ಹೌದು, ಇದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಸುಮಾರು 100 ಕೆಜಿ ನಾವು ಸಾಮೆ ಬೀಜವನ್ನ ನಾವು ಸಂಸ್ಕರಣೆ ಮಾಡಿದಾಗ ನಮಗ 65-60 ಕೆಜಿ ಅಷ್ಟು ಸಾಮೆ ನಮಗ್ ಸಿಗುತ್ತೆ. ಉಳಿದಿದ್ದೆಲ್ಲ ಹೊಟ್ಟು ಇರುತ್ತೆ ಮತ್ತು ಸ್ವಲ್ಪ ವೇಸ್ಟ್ ಆಗತ್ತೆ, ನುಚ್ಚಾಗತ್ತೆ, ಇನ್ನ ಸ್ವಲ್ಪ ವೇಸ್ಟ್ ಆಗಿ ಹೋಗುತ್ತೆ. ಸೊ ಇದೆಲ್ಲ ಉಳಿದಿದ್ದು ನಮ್ಗೆ 60-65 ಕೆಜಿ ಅಷ್ಟು ಸಾಮೆ ಅಕ್ಕಿ ನಮಗೆ ಸಿಗುತ್ತೆ. ಈ ಅಕ್ಕಿಯಿಂದ ನಾವು ಬೇರೆ ಬೇರೆ ಅಡಿಗೆಗಳನ್ನ ಬಳಕೆ ಮಾಡ್ಕೊಳ್ಬಹುದು. ಇದನ್ನ ಒಂದು ಉದ್ಯೋಗ ಆಗಿ ಕೂಡ ಇವತ್ತು ಸಾಕಷ್ಟು ಸಾವಯವ ಸಂಸ್ಥೆಗಳು ಮಾಡ್ತಾ ಇದಾವೆ. ಅಂದ್ರೆ ಗೃಹ ಉದ್ಯೋಗ ಆಗಿ ಈ ಅಕ್ಕಿ ಸಾಮೆಯನ್ನ ಬೆಳೆದು ನಂತರ ಪ್ರಾಥಮಿಕ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ, ಅಂದ್ರೆ ಈ ಹೊರಪದರವನ್ನ ತೆಗೆದು ಅಕ್ಕಿ ಮಾಡೋದಿರ್ಬೋದು. ಈ ರೀತಿ ಮಾಡಿ ಅವ್ರದೇ ಆದ ಒಂದು ಬ್ರ್ಯಾಂಡಿನಲ್ಲಿ ಪ್ಯಾಕೇಜಿಂಗ್ ಮಾಡಿಕೊಂಡು 1 ಕೆಜಿ 5 ಕೆಜಿ ಈ ರೀತಿ ಅಕ್ಕಿಯನ್ನ ಮಾಡಿ ಕೂಡ ಮಾರಾಟ ಮಾಡುವಂತ ಉದ್ಯೋಗವನ್ನ ಇವತ್ತು ಸಾಕಷ್ಟು ಜನ ಮಾಡ್ತಾ ಇರೋದನ್ನ ತಾವು ನೋಡಿರ್ತೀರಾ. ಇದರಲ್ಲಿ ನಾವು ಯಾವ ರೀತಿ ಇದನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ಅಕ್ಕಿಯಿಂದ ನಾವು ಯಾವೆಲ್ಲ ಪದಾರ್ಥಗಳನ್ನ ತಯಾರು ಮಾಡ್ತೀವಿ ಅವನ್ನೆಲ್ಲವನ್ನು ಕೂಡ ಈ ಸಾಮೆಯಿಂದ ತಯಾರು ಮಾಡ್ಬೋದು. ಹೌದು, ಇದು ಕಾಳು ತುಂಬಾ ಚಿಕ್ಕದು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿದಾಗ ನಮಗೆ ನೀರ್ ನೀರಾಗಿ ಪಾಯಸ ತರ ಆಗೋಗುತ್ತೆ. ಸ್ವಲ್ಪ ಇದರಲ್ಲಿ ನೋಡ್ಕೊಂಡು, ಅಂದ್ರೆ ಇವು ಗಡಸಾಗಿರೋದ್ರಿಂದ ಧಾನ್ಯಗಳು ಯಾವುದೇ ಸಿರಿಧಾನ್ಯಗಳನ್ನು ಅಡಿಗೆ ಮಾಡೋದಕ್ಕೂ ಮೊದಲು ನಾವು ಒಂದ್ ಅವರ್ ಆದ್ರೂ ಕನಿಷ್ಠ 1 ಗಂಟೆ ಆದ್ರೂ ಅವನ್ನ ನೆನ್ಸ್ಬಿಟ್ಟು ಅಡಿಗೆ ಮಾಡಿದಾಗ ಸಾಫ್ಟ್ ಆಗಿ ಬೇಯುತ್ತೆ. ಅಂದ್ರೆ ಮೆತ್ತಗೆ ಇರೋದಿಲ್ಲ, ಅನ್ನ ಸ್ವಲ್ಪ ಒರಟಾಗುತ್ತೆ, ಹೆಸರೇ ಒರಟು ಧಾನ್ಯ ಅಲ್ವಾ. ಹಾಗಾಗಿ ಅಕ್ಕಿಯಷ್ಟು ಮೆದುವಾಗಿದ್ದು ಅನ್ನ ಆಗೋದಿಲ್ಲ, ಹಾಗಾಗಿ ಒಂದೆರಡು ತಾಸು ನೆನ್ಸ್ಬಿಟ್ಟು ನಾವು ಅಡುಗೆ ಏನ್ ಮಾಡಿದ್ರೆ ಮೆತ್ತಗೆ ಬರುತ್ತೆ. ಮೇಡಮ್, ಈಗ ತಾವು ಹೇಳಿದ್ರಿ ಅಕ್ಕಿಯಿಂದ ಏನೇನು ನಾವು ಪದಾರ್ಥಗಳನ್ನ ಆಹಾರವನ್ನು ನಾವು ತಯಾರು ಮಾಡ್ತೀವಿ ಅವೆಲ್ಲವುಗಳು ಕೂಡ ಈ ಸಾಮೆಯಿಂದ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರಿ. ಮುಖ್ಯವಾಗಿ ಈ ಅಂಶಗಳು ತಾವು ಹೇಳಿದ್ರಿ, ಕಬ್ಬಿಣ ಸಿಗ್ತದೆ, ಪಿಷ್ಟ ಸಿಗ್ತದೆ, ನಾರು ಸಿಗ್ತದೆ, ಈ ಫಿನಾಲಿಕ್ ಕಾಂಪೌಂಡ್ಸ್ಗಳು ಸಿಗುತ್ತೆ ಅಂತಂದ್ಬಿಟ್ಟಾಗ ಯಾವ ರೀತಿ ಒಂದು ಆಹಾರವನ್ನು ನಾವು ಈ ನಾಷ್ಟ ಆಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ನಮ್ಮ ಗೃಹಿಣಿಯರಿಗೆ ಹೇಳಿ ಮಾಹಿತಿ ವಸ್ತುಗಳು ಆಹಾರದ ಒಂದು ಪದಾರ್ಥಗಳನ್ನ. ಈ ಸಾಮೆಯಿಂದ ನಾವು ಬೆಳಗಿನ ಉಪಹಾರಕ್ಕೆ ಏನ್ ತಯಾರು ಮಾಡ್ಕೊಳ್ಬಹುದು, ಮೊದಲು ಉಪಹಾರದಿಂದ ನಾವು ಶುರು ಮಾಡೋದ್ರೆ ಸಾವೆ ಅಕ್ಕಿಯಿಂದ ನಾವು ಸಾಮಾನ್ಯವಾಗಿ ನಮಗೆಲ್ಲರಿಗೂ ರೊಟ್ಟಿ ತಿಂದ ಅಭ್ಯಾಸ ಇದೆ ಈ ಭಾಗದಲ್ಲಿ. ಬೆಳಗಿನ ಟಿಫಿನ್ಗಿಂತ ಹೆಚ್ಚಿಗೆ ನಾವು ಫಸ್ಟ್ ಊಟನೇ ಅಂದ್ರೆ ರೊಟ್ಟಿಯನ್ನೇ ಜಾಸ್ತಿ ತಿನ್ನೋದ್ರಿಂದ ನಾವು ಅಕ್ಕಿ ರೊಟ್ಟಿ ತರಾನೇ ಇದನ್ನು ಕೂಡ ಸಾಮೆ ಅಕ್ಕಿಯಿಂದ ಕೂಡ ನಾವು ರೊಟ್ಟಿಯನ್ನ ತಯಾರು ಮಾಡ್ಕೊಳ್ಬಹುದು. ಅದೇ ರೊಟ್ಟಿಗೆ ನಾವು ಇನ್ನ ಪೌಷ್ಟಿಕ ರೊಟ್ಟಿ ಅಂತೀವಿ, ಅದಕ್ಕೆ ಬೇರೆ ಬೇರೆ ತರಕಾರಿ ತುರಿಗಳಿರ್ಬೋದು, ಸೊಪ್ಪುಗಳಿರ್ಬೋದು, ಅದರಲ್ಲೇ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಅಜ್ವಾನ ಈ ರೀತಿ ಎಲ್ಲ ಪದಾರ್ಥಗಳನ್ನ ಹಾಕಿ ಇದರಲ್ಲಿ ನಾವು ತಾಲಿಪೆಟ್ಟು ತರ ಕೂಡ ಇದನ್ನ ಮಾಡಿಕೊಂಡು ಕೊಬ್ಬರಿ ಚಟ್ನಿ ಇರ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆಗೆ ನಾವು ಇದನ್ನ ಊಟ ಮಾಡಬಹುದು. ಸಾಮೆ ರೊಟ್ಟಿಯನ್ನ ತಯಾರು ಮಾಡುವಾಗ ನಾವು ಈ ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ನಾವು ತಾಲಿಪೆಟ್ಟು ಮಾಡುವಾಗ ಮಾಡ್ಕೊಳ್ತೀವಲ್ಲ, ಸ್ವಲ್ಪ ಉದಾಹರಣೆಗೆ ಒಂದು ಗ್ಲಾಸ್ ನೀರಿಗೆ ನಾವು ಕುದಿಯೋದಕ್ಕೆ ಇಟ್ಬಿಟ್ಟು ಅದು ಬಾಯ್ಲ್ ಆಗೋ ಸಮಯದಲ್ಲಿ ಕುದಿಯತಕ್ಕಂಥ ಸಮಯದಲ್ಲಿ ಸಮ ಪ್ರಮಾಣದ ಹಿಟ್ಟನ್ನ ಅದಕ್ಕೆ ಹಾಕಬೇಕು. ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಿಟ್ಟು ಹಾಕಿ ನಾವು ತಿರುಗಿಸ್ಕೊಂಡು ಸ್ವಲ್ಪ ಮುದ್ದೆ ತರ ಆಗುತ್ತೆ. ಅದಕ್ಕೆ ನಾವು ಇನ್ನೂ ಒಂದು ಗ್ಲಾಸ್ನಷ್ಟು ಒಣ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಬಹುದು. ಅದರಲ್ಲಿ ನಾವು ಬೇರೆ ಬೇರೆ ತರಕಾರಿಗಳು, ಈರುಳ್ಳಿ ಇರ್ಬೋದು, ಕ್ಯಾರೆಟ್, ಸೌತೆಕಾಯಿ ಇವನ್ನೆಲ್ಲವನ್ನು ಮಿಶ್ರ ಮಾಡಿ ನಮಗಿನ್ನ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕೋದಿದ್ರೆ ಕೂಡ ಹಾಕ್ಬೋದು, ಮತ್ತೆ ಸಬ್ಬಸ್ಗೆ ಸೊಪ್ಪು ತುಂಬಾ ಚೆನ್ನಾಗಿ ಹೊಂದುತ್ತೆ ಇದ್ರ ಜೊತೆಗೆ, ಅವನ್ನೆಲ್ಲ ಮಿಶ್ರ ಮಾಡಿ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಪ್ಲಾಸ್ಟಿಕ್ ಹಾಳೆ ಇರ್ಬೋದು ಅಥವಾ ಈ ಬಾಳೆದ ಎಲೆ ಮೇಲೆ ಇದನ್ನ ತಾಲಿಪೆಟ್ಟನ್ನ ತಟ್ಬಿಟ್ಟು ಹಂಚಿನಲ್ಲಿ ಬೇಯಿಸ್ಕೊಂಡು ನಾವು ತಾಲಿಪೆಟ್ಟು ಮಾಡ್ಕೊಂಡು ತಿನ್ಬಹುದು. ಯಾವುದೇ ತರ ನೇರವಾಗಿ ನಾವು ಉಪಯೋಗಿಸಬಹುದು, ಚಟ್ನಿ ಜೊತೆ ಇರ್ಬೋದು ಅಥವಾ ಮೊಸರಿಗೆ ಒಗ್ಗರಣೆ ಹಾಕಿ ಕೂಡ ನಾವು ಅದನ್ನ ತಿನ್ಬಹುದು. ಇಲ್ಲ ನಮಗೆ ಇದು ಯಾವ್ದು ತರಕಾರಿಗಳು ಇಲ್ಲ ಆದ್ರೂ ನಾವು ರೊಟ್ಟಿ ತಿನ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಯಾವ ರೀತಿ ನಾವು ಜಿಗಿಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಹಿಟ್ಟಿಗೆ ಎಷ್ಟು ಒಣ ಹಿಟ್ಟನ್ನ ಹಾಕೊಂತೀವಿ ಅಂದ್ರೆ ಸಮ ಪ್ರಮಾಣದಲ್ಲಿ ಒಣ ಹಿಟ್ಟು ಹಾಕಿ ಸೇಮ್ ನಾವು ರೊಟ್ಟಿ ಮಾಡೋ ತರನೇ ಇದನ್ನ ಅಂದ್ರೆ ಲಟ್ಟಿಸ್ಬೇಕಾಗುತ್ತೆ, ಬಡಿಯೋದಕ್ಕೆ ಬರೋದಿಲ್ಲ, ಲಟ್ಟಿಸ್ಬಿಟ್ಟು ಸೇಮ್ ರೊಟ್ಟಿ ತರನೇ ಮಾಡಿ ಇದನ್ನು ಕೂಡ ನಾವು ಬೇರೆ ಬೇರೆ ಪಲ್ಯಗಳ ಜೊತೆ ಊಟ ಮಾಡ್ಬೋದು. ಇದರಿಂದ ನಾವು ಮತ್ತೆ ಬೆಳಗಿನ ಉಪಹಾರಕ್ಕೆ ಅಂತ ಹೇಳಿದ್ರೆ ಉಪ್ಪಿಟ್ಟನ್ನ ಮಾಡೋದು ಸರ್ವೇ ಸಾಮಾನ್ಯ. ಗೋಧಿಯಲ್ಲಿ ತಯಾರ್ ಮಾಡಿರ್ತಕ್ಕಂತ ರವೆಯಿಂದ ನಾವು ಮಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಸಾಮೆ ಅಕ್ಕಿಯಿಂದ ಮಾಡಿರ್ತಕ್ಕಂತ ರವೆಯಿಂದ ಕೂಡ ನಾವು ಉಪ್ಪಿಟ್ಟನ್ನ ತಯಾರು ಮಾಡ್ಕೊಳ್ಬಹುದು. ಅಥವಾ ನಾವು ಈಗ ನಾನು ಜಿಗುಟ್ ಮಾಡ್ಕೊಳ್ಳೋದನ್ನ ಹೇಳಿದೆ ರೊಟ್ಟಿ ಮಾಡೋದಕ್ಕೆ, ಅದೇ ಜಿಗುಟನ್ನ ಯಾವುದೇ ಹಿಟ್ಟು ಮಿಶ್ರ ಮಾಡಲಾರ್ದನೆ ಅದನ್ನ ಒತ್ತು ಶಾವ್ಗೆ ಅಂತ ಹೇಳಿ ಮಾಡ್ತಾರೆ. ಚಕ್ಷಿ ಒರಳಲ್ಲಿ ಬೇರೆ ಬೇರೆ ಕಾಚಗಳಿರ್ತಾವ ನೋಡ್ರಿ, ಅದ್ರಲ್ಲಿ ಶಾವ್ಗೆ ಬರ್ತಕ್ಕಂತ ಒಂದ್ ಸಣ್ಣ ಸಣ್ಣದು ಹೋಲ್ ಆಗಿರ್ತಕ್ಕಂಥದ್ ಒಂದ್ ಪ್ಲೇಟ್ ಇರುತ್ತೆ, ಅದನ್ನ ಹಾಕೊಂಡು ನಾವು ಒತ್ತು ಶಾವ್ಗೆ ಮಾಡಿದ್ರೆ ಖಾರ ಬರುತ್ತಲ್ಲ ಸೇವ್ ಅಂತ ಹೇಳ್ತೀವಲ್ಲ, ಆ ತರ ಈ ಶಾವ್ಗೆ ತರ ಮಾಡ್ಕೊಂಡು ಅದನ್ನು ಕೂಡ ನಾವು ಶಾವ್ಗೆ ಉಪ್ಪಿಟ್ಟು ತರ ಮಾಡ್ಬೋದು. ಇನ್ನ ನಾವು ರೆಗ್ಯುಲರ್ ಮಾಡಿರ್ತಕ್ಕಂಥ ಶಾವ್ಗೆಯಲ್ಲೂ ಕೂಡ ಇದನ್ನ ಮಿಕ್ಸ್ ಮಾಡ್ಬೋದು, ಅಂದ್ರೆ ಸುಮಾರು 50% ಈ ಸಾಮೆ, ಇನ್ನ ಉಳಿದಿದ್ದು ಚಿರೋಟಿ ರವೆ ಹಾಕಿ ಮಾಡ್ತಾ ಇರ್ತಾರವ್ರು, ಅದು 50% ಹಾಕಿ ನಾವು ಶಾವ್ಗೆಯನ್ನ ಮಾಡಿಸ್ಕೊಂಡು ಅದನ್ನು ಕೂಡ ಬೆಳಗಿನ ಉಪಹಾರದಲ್ಲಿ ನಾವು ಉಪಯೋಗ ಮಾಡಬಹುದು. ಅದರ ನಂತರ ಈಗ ಊಟಕ್ಕೆ ಬರೋದಾದ್ರೆ ಊಟದಲ್ಲಿ ನಾವು ಯಾವ ರೀತಿ ಇದನ್ನ ಮಧ್ಯಾಹ್ನದ ಊಟದಲ್ಲಿ ಯಾವ ರೀತಿ ಬಳಕೆ ಮಾಡಬಹುದು ಅಂತಾದ್ರೆ, ಸಾವೆ ಅಕ್ಕಿಯಿಂದ ಮೊಸರನ್ನ ಬಹಳ ಚೆನ್ನಾಗದು ಮೆತ್ತಗೆ ಬೇಯೋದ್ರಿಂದ ಇದರಲ್ಲಿ ಚೆನ್ನಾಗಿ ಮೊಸರನ್ನ ಮಾಡ್ಕೊಳ್ಬಹುದು. ಮತ್ತೆ ಈ ಅನ್ನ ತಯಾರು ಮಾಡುವಾಗ ತೆಂಗಿನ ಹಾಲನ್ನ ತೆಗೆದು ಇದರಲ್ಲಿ ಹಾಕ್ಬಿಟ್ಟು ನಾವು ಗಂಜಿಯನ್ನ ಮಾಡ್ಬೋದು. ತೆಳುವಾದ ಒಂದು ತೆಂಗಿನ ಹಾಲು ಇರುತ್ತಲ್ಲ, ಅದನ್ನ ತೆಂಗಿನಕಾಯಿ ತುರಿದ್ಬಿಟ್ಟು ಅದ್ರಲ್ಲಿರ್ತಕ್ಕಂತ ನೀರಿನ ಅಂಶವನ್ನ ಹಿಂಡಿ ತೆಗೆದಾಗ ಹಾಲು ಸಿಗುತ್ತೆ. ಆ ಹಾಲನ್ನ ಹಾಕಿ ಈ ಸಾಮೆ ಅನ್ನದ ಜೊತೆ ನಾವು ಬಹಳಷ್ಟು ನೀರು ಹಾಕಿ ಬೇಯಿಸಿದಾಗ ಗಂಜಿ ತರ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅದು ಅದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಮತ್ತೆ ಉಳಿದಂತೆ ಪಲಾವ್ಗಳು ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಊಟಕ್ಕೆ ಬೇರೆ ಬೇರೆ ತರಕಾರಿಗಳು ಹಾಕಿ ಪಲಾವ್ ಮಾಡ್ಬೋದು, ಕಿಚಡಿ ಮಾಡ್ಬೋದು, ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕಿ ಮೆಂತ್ಯ ಸೊಪ್ಪಿನ ಬಾತ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ಬೋದು, ನಂತರ ಮಸಾಲ ಬಾತ್ ಕೂಡ ಮಾಡ್ಬೋದು. ಹೀಗೆ ಬೇರೆ ಬೇರೆ ಅಕ್ಕಿಯಿಂದ ಯಾವ ರೀತಿ ಮಾಡ್ತಿರ್ತೀವಿ ಅದನ್ನೆಲ್ಲ ಮಾಡ್ಬೋದು. ನಮಗೆ ಚಪಾತಿ ಮತ್ತು ರೊಟ್ಟಿ ತರ ಬೇಕನ್ಸ್ದಾಗ ರೊಟ್ಟಿ ಮಾಡ್ಕೊಳ್ಬೋದು. ಈ ಉಪಹಾರ ಆಯ್ತು ಮತ್ತೆ ಊಟಕ್ಕೂ ಆಯ್ತು, ಸಿಹಿಯನ್ನ ಮಾಡ್ಕೊಳೋದ್ರೆ ಹೇಗೆ ಸಾಮೆಯಿಂದ? ಸಿಹಿಯನ್ನು ಕೂಡ ಮಾಡ್ಬೋದು. ಈ ಸಾಮೆದು ಒಂದು ಪಾಯಸ ಮಾಡ್ತಾರೆ, ಸಾಮೆ ಅಕ್ಕಿಯಿಂದ ನಾವ್ ಯಾವ ರೀತಿ ಅಕ್ಕಿ ಪಾಯಸ ಮಾಡ್ತೀವಲ್ಲ ಅದೇ ತರ ಈ ಕುಸುಬೆ ಇರುತ್ತೆ, ತಮಗೆಲ್ಲರಿಗೂ ಗೊತ್ತು, ಒಂದು ಹಿಂಗಾರಿನಲ್ಲಿ ಬೆಳೀತಕ್ಕಂತ ಒಂದು ಎಣ್ಣೆ ಕಾಳು ಬೆಳೆ. ಕುಸುಬೆನ ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ರುಬ್ಬಿ ನಾವು ಹಾಲು ತೆಗಿಬಹುದು. ಆ ಹಾಲನ್ನ ಒಲೆಯ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು, ಅಂತ ಎಣ್ಣೆ ಎಣ್ಣೆ ತರ ಬಿಡುತ್ತೆ, ಜಿಡ್ಡು ಪದಾರ್ಥ ಬಿಡುತ್ತೆ. ಆ ಬಂದಿರ್ತಕ್ಕಂತ ಆ ಹಾಲನ್ನ ಈ ಸಾಮೆ ಅಕ್ಕಿನ ಅನ್ನ ಮಾಡ್ಕೊಂಡು ಅನ್ನಕ್ಕೆ ಈ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಎರಡು ಮಿಶ್ರ ಆಗಿ ಚೆನ್ನಾಗಿ ಬೆಂದ ನಂತರ ನಾವು ಬೆಲ್ಲ ಅಥವಾ ಸಕ್ಕರೆಯನ್ನ ಮಿಶ್ರ ಮಾಡಿದ್ರೆ ಸಾಮೆ ಅಕ್ಕಿಯ ಪಾಯಸ ತುಂಬಾ ರುಚಿಯಾಗಿರುತ್ತೆ ಮತ್ತು ಪೌಷ್ಟಿಕವಾಗಿ ಕೂಡ ಇರುತ್ತೆ. ನಮಗೆಲ್ಲರಿಗೂ ಗೊತ್ತು, ಇವಾಗಿನ ದಿನಗಳಲ್ಲಿ ನಾವು ಎಣ್ಣೆ ಕುಸುಬೆ ಎಣ್ಣೆಯನ್ನೇ ಬಳಸ್ಬೇಕು ಹೆಚ್ಚಾಗಿ, ಯಾಕಂದ್ರೆ ಕುಸುಬೆಯೇ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶವನ್ನು ತೆಳುವಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅದರಲ್ಲಿ ಒಳ್ಳೆಯ ಒಂದು ಫ್ಯಾಟಿ ಆಸಿಡ್ಗಳು ಜಾಸ್ತಿ ಇರೋದ್ರಿಂದ ಒಂದು ಒಳ್ಳೆ ಕೊಬ್ಬು ಅಂತ ಕನ್ಸಿಡರ್ ಮಾಡ್ತೀವಿ. ಅಂತಹ ಕೊಬ್ಬಿನ ಅಂಶ ಇರತಕ್ಕಂತ ಒಂದು ಎಣ್ಣೆ ಕಳೆನ ಪದಾರ್ಥದ ಹಾಲಿನೊಟ್ಟಿಗೆ ಈ ಸಾಮೆ ಅಕ್ಕಿ ಬೆರೆತು ಕುದ್ದಾಗ ಇನ್ನೂ ಅತ್ಯಂತ ಪೌಷ್ಟಿಕಯುಕ್ತವಾದ ಒಂದು ಸಿಹಿಯ ಪದಾರ್ಥ ಆಗುತ್ತೆ. ಅದರ ಜೊತೆಗೆ ಬೆಲ್ಲವನ್ನ ಹಾಕಿ ಮಾಡೋದ್ರಿಂದ ಬೆಲ್ಲದಲ್ಲಿ ಇರ್ತಕ್ಕಂಥ ಕಬ್ಬಿಣಾಂಶ ಕೂಡ ನಮ್ಮ ದೇಹಕ್ಕೆ ಸಿಗುವಂತಾಗತ್ತೆ. ಅದ್ರ ಜೊತೆಗೆ ನಾವು ಸಾಮೆಯ ಹಿಟ್ಟಿನಿಂದ ಬರ್ಫಿಯನ್ನ ಮಾಡ್ಬೋದು, ಕಡಲೆ ಹಿಟ್ಟಿನ ಜೊತೆಗೆ ಅಂದ್ರೆ ಅರ್ಧ ಕಡಲೆ ಹಿಟ್ಟು ಹಾಕೊಳ್ಬಹುದು, ಇನ್ನ ಅರ್ಧ ಈ ಸಾಮೆಯ ಅಕ್ಕಿಯ ಹಿಟ್ಟನ್ನ ಹಾಕಿ ಬೇರೆ ಬೇರೆ ತರಹದ ಬರ್ಫಿಗಳನ್ನ ಮಾಡ್ಕೊಳ್ಬಹುದು. ಕರದಂಟ ಏನ್ ಹೇಳ್ತಿರಲ್ಲ, ಆ ತರದ ಒಂದು ಸ್ವೀಟ್ ಬರ್ಫಿಗಳನ್ನು ಕೂಡ ಮಾಡಿಟ್ಟು ಸುಮಾರು 15 ದಿನಗಳವರೆಗೂ ಕೆಡ್ಲಾರ್ದನೆ ನಾವು ಮಾಡ್ಕೊಳ್ಬಹುದು. ಈ ಬರ್ಫಿ ಮಾಡೋ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, ಅದು ಕಪ್ ತಗೊಂಡಿದ್ದೆ ಅಂದ್ರೆ ಅದರಲ್ಲಿ ಅರ್ಧ ಕಡಲೆ ಹಿಟ್ಟು ಅರ್ಧ ಎಮ್ಮೆ ಅಕ್ಕಿ ಹಿಟ್ಟು ಆ ರೀತಿ ಒಂದು ಕಪ್ ಅಲ್ಲಿ ತಗೊಂಡ್ರೆ ಆ ಒಂದು ಕಪ್ಪಿಗೆ 2 ಕಪ್ನಷ್ಟು ಸಕ್ಕರೆ, 1 ಕಪ್ ಹಾಲು, 1 ಕಪ್ ಹಸಿ ಕೊಬ್ಬರಿ ತುರಿ, ನಂತರ 1 ಕಪ್ ಎಣ್ಣೆ ಅಥವಾ ತುಪ್ಪ, ಈ ರೀತಿ ಎಲ್ಲಾನು ಒಟ್ಟಿಗೆ ಮಿಶ್ರಣ ಮಾಡಿ ಅದನ್ನ ತಿರುಗಿಸ್ತಾ ಇರಬೇಕು. ಒಂದು ಹದ ಬರುತ್ತೆ, ಈಗ ಮೈಸೂರು ಪಾಕ್ ಮಾಡುವಾಗ ಹಿಂಗೆ ಅದ್ರಲ್ಲಿ ನೊರೆ ನೊರೆ ಬರುತ್ತಲ್ಲ, ಆ ತರ ಬಂದು ತಳ ಬಿಡುವಂತ ಸಮಯದಲ್ಲಿ ಜಿಡ್ಡು ಹಚ್ಚಿದ ಒಂದು ಪ್ಲೇಟ್ ಅಲ್ಲಿ ಹಾಕಿ ಅದನ್ನ ಸ್ವಲ್ಪ ಆರಿದ ನಂತರ ಕಟ್ ಮಾಡಿದ್ರೆ ಬರ್ಫಿಗಳು ತಯಾರಾಗುತ್ತೆ. ಈ 7 ಕಪ್ ಸ್ವೀಟ್ ಅಂತ ಏನ್ ಹೇಳ್ತಾರೆ ನೋಡ್ರಿ, 7 ಐಟಮ್ಸ್ ಇರುತ್ತೆ ಅದರಲ್ಲಿ, ಅಂದ್ರೆ 7 ಮೆಜರ್ಸ್ ಇರುತ್ತೆ. ಆ ತರ ಇದನ್ನು ಕೂಡ ನಾವು ಬೇರೆ ಹಿಟ್ಟಿನಿಂದ ಮಾಡೋದನ್ನ ಈ ಹಿಟ್ಟಿನಿಂದ ಕೂಡ ಸಾಮಿ ಹಿಟ್ಟಿನಿಂದ ಮಾಡ್ಕೊಳ್ಬಹುದು. ನಂತರ ನಾವು ಸಾಯಂಕಾಲದ ತಿಂಡಿಗೆ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂತ ಚಕ್ಲಿ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಶಂಕರ್ ಪೊಳ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಈ ಅಕ್ಕಿ ಹಿಟ್ಟಿನಿಂದ ಮಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಸಾಮೆ ಹಿಟ್ಟಿನಿಂದ ಮಾಡ್ಕೊಳ್ಬಹುದು. ಬಿಸ್ಕೆಟ್ ಗಳನ್ನ ಬೇರೆ ಬೇರೆ ಈ ಕುರುಚಲು ಮಕ್ಕಳಿಗೆ ತಿನ್ನಿಸುವಂತದ್ದು ಈ ರೀತಿಯಾಗಿ ಸಾಮಿಯಿಂದ ಏನಾದ್ರೂ ತಯಾರು ಮಾಡ್ಕೋಬಹುದಾ? ಸಾಮಿಯಿಂದ ಸಂಡಿಗೆ ಮಾಡಬಹುದು. ಈಗ ನಾವು ಉದಾಹರಣೆಗೆ ಚಿಪ್ಸ್ ನ ಯಾವ ರೀತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಕುರ್ಕುರೆ ಇರ್ಬೋದು, ಅದೇ ರೀತಿ ನಾವು ಇದರಲ್ಲಿ ಬೇರೆ ಬೇರೆ ಸ್ನಾಕ್ಸ್ ಗಳನ್ನ ಮಾಡಿ ಇದರಲ್ಲಿ ಚಾ ಏನ್ ಹೇಳಿದೆ ನಾನು ಮಾಡೋದನ್ನ ಅದೇ ತರ ಈ ಹಿಟ್ಟಿನಿಂದ ಮಾಡಿರ್ತಕ್ಕಂತ ಖಾರ ಮಾಡಿದ್ರೆ ಒಂಥರ ಸ್ಪೈಸಿಯಾಗೂ ಇರುತ್ತೆ, ಖಾರವಾಗೂ ಇರುತ್ತೆ. ಬೇರೆ ಬೇರೆ ವೆರೈಟಿಯಾಗಿ ಮಾಡಿ ಸಂಡಿಗೆಗಳನ್ನೇ ಚೆನ್ನಾಗಿ ಮಾಡ್ಬೋದು. ನಾವಿನ್ನ ವೆಜಿಟೇಬಲ್ಸ್ ಹಾಕಿ ಈ ಅಕ್ಕಿ ಸಂಡಿಗೆ ಅಂತ ತಯಾರು ಮಾಡ್ತಾ ಇರ್ತೀವಲ್ಲ, ಅದೇ ತರ ಈ ಸಾಮೆ ಅಕ್ಕಿ ಸಂಡಿಗೆ ಅದರಲ್ಲಿ ಸ್ವಲ್ಪ ಸಬ್ಬಕ್ಕಿಯನ್ನ ಮಿಶ್ರ ಮಾಡೋದಿರ್ಬೋದು, ಅದು ತರ ಆಗುತ್ತೆ. ನಂತರ ಸ್ವಲ್ಪ ಕ್ಯಾರೆಟ್ ಗಳನ್ನ ಹಾಕಿ ಮಾಡೋದ್ರಿಂದ ಕಲರ್ನು ಚೇಂಜ್ ಆಗುತ್ತೆ, ನಮ್ಗೆ ಅದರಲ್ಲಿ ಇರ್ತಕ್ಕಂಥ ಬೀಟಾ ಕೆರೋಟಿನ್ ಕೂಡ ನಮಗ್ ಸಿಗುತ್ತೆ, ಅಂದ್ರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೇದಾಗಿರ್ತಕ್ಕಂಥ ಬೀಟಾ ಕೆರೋಟಿನ್ ಸಿಗುತ್ತೆ. ನಂತರ ಬೀಟ್ರೂಟ್ ಹಾಕಿ ನಾವು ಮಾಡ್ಬೋದು. ಈ ರೀತಿ ಕಲರ್ ಇರ್ತಕ್ಕಂಥ ತರಕಾರಿಗಳು, ಟೊಮೆಟೊ ಹಾಕ್ಬೋದು. ಅದು ಯಾವುದು ಹೆಚ್ಚು ಗಾಢವಾದ ಬಣ್ಣ ಇರುತ್ತೆ ಅದರಲ್ಲಿ ನಮಗೆ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅವು ಆಮೇಲೆ ಬಿಸಿಲಿಗಾಗ್ಲಿ ಹೆಚ್ಚು ಹೀಟಿಗಾಗ್ಲಿ ಹಾಳಾಗದೇ ಇರ್ತಕ್ಕಂತ ಪೋಷಕಾಂಶಗಳು, ಸೊ ಅಂತಹ ಪೋಷಕಾಂಶಗಳನ್ನ ಈ ಒಣ ತಿಂಡಿಗಳಲ್ಲಿ ಬೆರೆಸಿ ನಾವು ಮಾಡೋದ್ರಿಂದ ಮಕ್ಕಳು ಅನಾಯಾಸವಾಗಿ ಹೊರಗಡೆ ತಿಂಡಿಗೆ ಅವಲಂಬಿತರಾಗದೆ ಮನೆಯಲ್ಲಿ ಮಾಡಿರ್ತಕ್ಕಂತ ಒಂದು ತಿಂಡಿಗಳನ್ನ ತಿಂದು ಆರೋಗ್ಯವಾಗಿ ಇರಬಹುದು ಅಂತ ನಮ್ಮ ಅಭಿಪ್ರಾಯ. ಈಗ ಮೇಡಮ್, ಈಗ ನಮ್ಮ ಗೃಹಿಣಿಯರು ಈ ಸಾಮಿಯನ್ನ ಈ ಉಪ್ಪಿಟ್ಟು ಮಾಡ್ಕೋಬಹುದು, ರೊಟ್ಟಿ ಮಾಡ್ಕೋಬಹುದು, ಈಗ ಬೇರೆ ಬೇರೆ ರೀತಿಯ ಮೌಲ್ಯಯುತ ಇದು ಉಪಹಾರ ಹಿಡ್ಕೊಂಡು ಊಟದವರೆಗೂ ಕೂಡ ಬೇರೆ ಬೇರೆ ವಿಧವಾಗಿ ನಾವು ಆಹಾರವನ್ನು ತಯಾರು ಮಾಡುವಂತ ಸಂದರ್ಭದಲ್ಲಿ ಈಗ ಒಂದು ಹಿಟ್ಟು ಬಹಳಷ್ಟು ದಿನ ಇಟ್ಕೊಂಡ್ರೆ ಏನಾದ್ರೂ ಕೆಟ್ಟೋಗುತ್ತಾ? ಎಷ್ಟು ಹಿಟ್ಟು ಬೇಕು ಅಷ್ಟು ಮಾತ್ರ ನಾವು ಅದನ್ನ ಕ್ಲೀನ್ ಮಾಡಿಸಿಕೊಂಡು ಇಟ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಈ ಎಲ್ಲಾ ಸಿರಿಧಾನ್ಯಗಳು ಕೂಡ ಅಕ್ಕಿ ಮಾಡಿಸಿದ ನಂತರ 3 ತಿಂಗಳಿಗಿಂತ ಹೆಚ್ಚಿಗೆ ಇಟ್ಟ ಫಸ್ಟ್ ಹುಳ ಬರುತ್ತೆ ಮತ್ತೆ ರ್ಯಾನ್ಸಿಡ್ ಆಗುತ್ತೆ, ಅಂತ ಕಮುಟ ವಾಸನೆ ಅಂತ ಹೇಳ್ತೀವಲ್ಲ, ಹೌದು ಅದು. ಸಜ್ಜೆಯಲ್ಲಿ ನಾವು ಬಹಳಷ್ಟು ಬೇಗ ನೋಡ್ತೀವಿ ಅದನ್ನ, ಯಾಕಂದ್ರೆ ಸಜ್ಜೆಯಲ್ಲಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ. ಸೊ ಯಾವುದು ಆಗ್ಲಿ ಎಣ್ಣೆ ಪದಾರ್ಥ ನೀವು ಜಾಸ್ತಿ ದಿನ ಇಟ್ಟರೆ ಮುಗ್ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಎಣ್ಣೆ ಕರೆದಿದ್ದ ಪದಾರ್ಥ. ಅದೇ ರೀತಿ ಈ ಅಕ್ಕಿಗಳು ಕೂಡ ತುಂಬಾ ದಿನ ಇಟ್ಟರೆ ಒಂಥರ ಮುಗ್ ವಾಸನೆ ಬರುತ್ತೆ. ಹಾಗಾಗಿ ಇವು ಅಕ್ಕಿ ಮಾಡಿಸಿದ 3 ತಿಂಗಳ ನಂತರ ಬಳಕೆಗೆ ಅಂತ ಅಷ್ಟೊಂದು ಯೋಗ್ಯ ಇರೋದಿಲ್ಲ, ಹುಳುಗಳು ಬೇಗ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ನವಣೆ ಆಗ್ಲಿ ಸಾಮೆ ಆಗ್ಲಿ ಹಂಗೆ ಇಡಬೇಕು, ನಮಗ್ ಬೇಕು ಅನ್ಸಿದಷ್ಟು ಮಾತ್ರ ನಾವು ಅಕ್ಕಿಯನ್ನ ಮಾಡಿಸ್ಕೊಂಡು ಇಟ್ಕೋಬೇಕು. ಹಿಟ್ಟು ತಯಾರು ಮಾಡಿದಾಗ ಹಿಟ್ಟು ಮಾಡಿಸಿದ 1-1.5 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ಮೊದಲೇ ಇದರಲ್ಲಿ ಜಿಗುಟು ಪದಾರ್ಥ ಇರೋದಿಲ್ಲ, ಗ್ಲೂಟೆನ್ ಅಂಶ ಇರೋದಿಲ್ಲ. ಹಾಗಾಗಿ ಯಾವುದೇ ರೊಟ್ಟಿ ಮಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ಜಿಗುಟು ಇರ್ಲಾರ್ದಂಗಾಗಿ ನಮ್ಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೆಚ್ಚು ನಾವು ಇದರಲ್ಲಿ ಸ್ವಲ್ಪ ಏನಾದ್ರೂ ಚಪಾತಿ ಹಿಟ್ಟಿನಾದ್ರೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ. ಹಾಗಾಗಿ 1-1.5 ತಿಂಗಳಿಗೆ ಆಗುವಷ್ಟು ಮಾತ್ರ ನಾವು ಹಿಟ್ಟನ್ನ ಯಾವುದೇ ಆಹಾರ ಪದಾರ್ಥಗಳಾಗ್ಲಿ ಫ್ರೆಶ್ ಆಗಿ ಎಷ್ಟು ದಿನ ಇಟ್ಕೊಂತೀವಲ್ಲ ಅಷ್ಟು ಒಳ್ಳೇದು. ನಮಗೆ 15 ದಿವಸ 20 ದಿವಸಕ್ಕೆ ಆಗುವಷ್ಟು ಹಿಟ್ಟನ್ನು ಮಾತ್ರ ಮಾಡಿಸ್ಕೊಂಡು ನಂತರ ಮತ್ತೆ ಮಾಡಿಸ್ಕೊಳ್ಬಹುದು. ಓಹೋ, ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಸಾಮೆಯಿಂದ ಇಷ್ಟೆಲ್ಲ ವಸ್ತುಗಳನ್ನ ಆಹಾರವನ್ನು ನಾವು ತಯಾರು ಮಾಡಬಹುದು, ಇದರ ಬಳಕೆಯಿಂದ ನಮಗೆ ಸಾಕಷ್ಟು ಆರೋಗ್ಯಕರವಾಗಿಯೂ ಕೂಡ ಇದು ಲಾಭದಾಯಕ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಬಳಕೆದಾರರಿಗೆ, ಊಟ ಮಾಡುವಂತವರಿಗೆ ಈ ಒಂದು ಸಾಮೆಯಿಂದ? ಸಾಮೆ ಇವತ್ತು ನಾವು ನೋಡ್ತಾ ಇರ್ತೀವಿ ಅನೇಕ ಆಹಾರ ಪದಾರ್ಥಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ರೂ ಕೂಡ ನಮ್ಮ ಸಿರಿಧಾನ್ಯದಲ್ಲಿ ಒಂದಾಗಿರ್ತಕ್ಕಂತ ಸಾಮೆ ಇದೇನಿದೆ, ಯಾವುದೇ ಒಂದು ರಾಸಾಯನಿಕ ಮುಕ್ತವಾಗಿ ಬೆಳೆದಿರ್ತಕ್ಕಂಥದ್ದು ಮತ್ತೆ ಪರಿಸ್ಥಿತಿಗೆ ಹೊಂದಿಕೊಂಡು ಬೆಳೆದಿರತಕ್ಕಂಥ ಬೆಳೆಯಾಗಿರೋದ್ರಿಂದ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ ಮತ್ತು ನಮಗೆ ಇವತ್ತು ಕಡಿಮೆ ದರದಲ್ಲಿ ಸಿಗಬೇಕು ಆದ್ರೆ ಸಿಗ್ತಾ ಇಲ್ಲ, ಹೆಚ್ಚಿನ ದರದಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಬೆಳೆಯುವಂತ ರೈತರು ಕಡಿಮೆ ಇದ್ದಾರೆ ಮತ್ತು ಸಂಸ್ಕರಣಾ ಘಟಕಗಳು ಕಡಿಮೆ ಇರೋದ್ರಿಂದ ನಮಗೆ ಇದು ಹೆಚ್ಚಿನ ಬೆಲೆ ಸಿಕ್ಕರೂ ಕೂಡ ನಾವು ಇದರಿಂದ ಹೆಚ್ಚಿನ ಲಾಭವನ್ನೇ ಪಡೀತಾ ಇದೀವಿ. ಅಂದ್ರೆ ಸಾಮೆಯಲ್ಲಿ ಅನೇಕ ಒಂದು ರೋಗದಿಂದ ಮುಕ್ತಿ ಹೊಂದತಕ್ಕಂತ ಒಂದು ಅಂಶಗಳು ಇದರಲ್ಲಿ ನೋಡ್ತೀವಿ ನಾವು. ಚಿಕಿತ್ಸಾತ್ಮಕ ಗುಣಗಳಂತ ಹೇಳ್ತೀವಿ, ಅಂತಹ ಚಿಕಿತ್ಸಾತ್ಮಕ ಗುಣಗಳನ್ನು ಹೊಂದಿರತಕ್ಕಂತ ಈ ಸಾಮೆಯ ಬಳಕೆ ನಾವು ದಿನಾನು ವಾರ ಪೂರ್ತಿನೂ ತಿನ್ಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ರುಚಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾವು ಈಗ ಒಗ್ಗೂಡ್ಬಿಟ್ಟಿದೀವಿ ಅಕ್ಕಿಗೆ, ಮೈದಾಕ್ಕೆ, ಮತ್ತೆ ಈ ಕರಿದ ಪದಾರ್ಥಗಳಿಗೆ. ಇಂಥದ್ರ ಮಧ್ಯೆ ನಾವು ಈ ಸಾವಯವ ಅಕ್ಕಿ ತಿನ್ಬೇಕು, ಸಾಮೆ ತಿನ್ರಿ, ನವಣೆ ತಿನ್ರಿ ಅಂತ ಹೇಳಿದ್ರೆ ಬೇಗ ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದು. ಹಾಗಾಗಿ ಅಟ್ ಲೀಸ್ಟ್ ವಾರದಲ್ಲಿ 2-3 ದಿನ ಒಂದ್ ಹೊತ್ತಾದ್ರೂ ಇದನ್ನ ನಾವು ಬಳಕೆಯಲ್ಲಿ, ದಿನದಲ್ಲಿ ಒಂದ್ ಹೊತ್ತು ಒಂದು ಉಪಹಾರ ಇರ್ಬೋದು ಅಥವಾ ಒಂದ್ ಸ್ನಾಕ್ಸ್ ಇರ್ಬೋದು, ಯಾವುದೋ ರೂಪದಲ್ಲಿ ಸಾಮೆಯನ್ನ ನಾವು ಬಳಸ್ತಾ ಬಂದ್ರೆ ಅದರ ಉಪಯೋಗ ನಮಗೆ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ನಮಗೆ ಅನುಭವ ಆಗುತ್ತೆ ಅದು. ಯಾಕಂತ ಹೇಳಿದ್ರೆ ಯಾವುದೇ ಆಹಾರ ಪದಾರ್ಥದಿಂದ ನಾವು ಆರೋಗ್ಯವನ್ನು ಹೊಂದಬೇಕಾದ್ರೆ 1-2 ದಿವಸದಲ್ಲಿ ನಮಗೆ ಏನೂ ರಿಸಲ್ಟ್ ಸಿಗೋದಿಲ್ಲ. ಸತತವಾಗಿ 3-6 ತಿಂಗಳು ನಾವು ಅದನ್ನು ಬಳಕೆ ಮಾಡಿದಾಗ ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ವೇಟ್ ಲಾಸ್ಗೂ ಕೂಡ ಇವೆಲ್ಲ ಸಿರಿಧಾನ್ಯಗಳು ತುಂಬಾ ಒಳ್ಳೇದು. ಈಗ ಅತಿ ಹೆಚ್ಚು ನಾವು ತೂಕವನ್ನು ಹೊಂದಿರ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಮತ್ತು ಗೋಧಿಯನ್ನ ವರ್ಜ್ಯ ಮಾಡ್ಬಿಟ್ಟು ನಾವು ಈ ಸಿರಿಧಾನ್ಯದಿಂದ ತಯಾರ್ ಮಾಡಿರ್ತಕ್ಕಂತ ಅಡಿಗೆಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಂತರ ಇವನ್ನ ಅಡಿಗೆ ಮಾಡೋದು ಕೂಡ ತುಂಬಾ ಸುಲಭನೇ ಇದೆ, ಏನು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ನಂತರ ಎಲ್ಲರೂ ಇವತ್ತು ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿಯನ್ನು ಕೊಡ್ತಾ ಇರೋದ್ರಿಂದ ಗೃಹ ಉದ್ಯಮದಲ್ಲಿ ಗೃಹಿಣಿಯರು ಇದನ್ನ ತುಂಬಾ ಉಪಯುಕ್ತವಾಗಿ ಇದನ್ನ ಬಳಸ್ಕೊಳ್ಬಹುದು. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿಂಡಿಗಳಿರ್ಬೋದು, ಬೆಳಗಿನ ಉಪಹಾರಕ್ಕೆ ನಾವು ಇಡ್ಲಿ ದೋಸೆ ಪಡ್ಡುಗಳನ್ನು ಕೂಡ ಮಾಡೋದಲ್ಲ, ಇವನ್ನ ಮಾಡಿ ಫ್ರೆಶ್ ಆಗಿ ಕೆಲವು ಕಚೇರಿಗಳಲ್ಲಿ ಕಾಲೇಜುಗಳಲ್ಲಿ ಬೆಳಗಿನ ಟೈಮಲ್ಲಿ ಒಂದು ಕ್ಯಾರಿಯರ್ ಸಿಸ್ಟಮ್ ಮಾಡಿಕೊಂಡು ಹೊರಗಡೆ ನಮಗೆ 50 ರೂಪಾಯಿ ಟಿಫಿನ್ ಸಿಗ್ತಾ ಇದ್ರೆ ಆ ರೀತಿ ತಗೊಂಡ್ಬಂದು 20 ರೂಪೀಸ್ 25 ರೂಪೀಸ್ ಗೆಲ್ಲ ಒಂದ್ ಪ್ಲೇಟ್ ಅಲ್ಲಿ ಪಡ್ಡು ಮತ್ತೆ ಇಡ್ಲಿಗಳನ್ನ ಸರ್ವ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಧಾರವಾಡದಲ್ಲಿ ಮಿಲೆಟ್ ಪ್ರಾಜೆಕ್ಟ್, ಅದರಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಯೋಜನೆ ಇತ್ತು. ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಗಿನ ಉಪಹಾರವನ್ನ ಕೇವಲ 10-15 ರೂಪಾಯಿಗೆ 2-3 ಪೀಸ್ ಪಡ್ಡು ಒಂದ್ ಸ್ವಲ್ಪ ಚಟ್ನಿ ಈ ರೀತಿ ಸರ್ವ್ ಮಾಡೋದ್ರಿಂದ ಅವ್ರಿಗೆ ಆದಾಯನೂ ಬರ್ತಿತ್ತು, ಜನಗಳಿಗೆ ಅವೇರ್ನೆಸ್ ಏನು ಬರ್ತಾ ಇತ್ತು. ಸೊ ಈ ರೀತಿ ಒಂದು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ಬಹುದು. ಇದರಿಂದ ಅನೇಕ ಒಂದು ಸ್ವಂತ ಉದ್ಯೋಗವನ್ನು ಮಾಡೋದ್ರ ಜೊತೆಗೆ ಆರ್ಥಿಕ ಲಾಭ ಮತ್ತು ದೈಹಿಕವಾದ ಲಾಭ, ಮಾನಸಿಕವಾದ ಲಾಭ, ಆರೋಗ್ಯದ ಲಾಭ ಎಲ್ಲವನ್ನು ಕೂಡ ನಾವು ಇದರಿಂದ ಪಡಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಮೇಡಮ್, ತುಂಬಾ ಸಂತೋಷ ಆಯ್ತು. ಯಾಕಂತಂದ್ರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿರ್ತಾರೆ, ಸಾಮೆ ತಿಂದವನು ಆಮೆ ಎಂತಾದ ಅಂತಂದ್ಬಿಟ್ಟು. ಅದಕ್ಕೆ ಇರಬಹುದು ನಮ್ಮ ಒಂದು ಮಾತುಗಳಿಂದ ಇದು ಅರ್ಥ ಆಗ್ತದೆ. ಒಳ್ಳೇದು ಮೇಡಮ್, ಸಾಕಷ್ಟು ಮಾಹಿತಿಯನ್ನ, ನಮ್ಮ ಸಾಮೆಯಿಂದ ಏನೇನು ಪದಾರ್ಥಗಳನ್ನ ತಯಾರಿಸಬಹುದು, ಹೇಗೆ ಇದನ್ನ ಬಳಸಬಹುದು, ಮುಖ್ಯವಾಗಿ ಇದರಲ್ಲಿರುವಂತಹ ಒಂದು ಚಿಕಿತ್ಸಾತ್ಮಕ ಅಂಶಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ನೀವು ಹೇಳಿದಂತಹ ವಿಚಾರಗಳನ್ನ ನಮ್ಮ ಎಲ್ಲ ಕೇಳುಗರಾಗಿರ್ಬೋದು, ಬಳಕೆದಾರರಾಗಿರ್ಬೋದು, ಒತ್ತಡದ ಬದುಕಿನಲ್ಲಿ ರೋಗ ರುಜಿನಗಳಿಗೆ ಒಳಗಾಗದೆ ಈ ಸಿರಿಧಾನ್ಯ ಸಾಮೆಯನ್ನ ಬಳಸುವಂತಹ ಒಂದು ಪ್ರವೃತ್ತಿ ಬೆಳೆಸಿಕೊಳ್ಳಿ, ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮೇಡಮ್ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯ ಸಾಮೆಯಿಂದ ತಯಾರಿಸಲ್ಪಡುವ ತಿನಿಸುಗಳ ಕುರಿತು ಗೃಹ ವಿಜ್ಞಾನಿ ಡಾಕ್ಟರ್ ವಾಣಿಶ್ರೀ ಎಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನವರ್ತಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನವರ್ತಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 13-14 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 66-69% ಮತ್ತು ಕನಿಷ್ಠ ಆರ್ದ್ರತೆ 22-25% ಇರುವ ಸಾಧ್ಯತೆ ಇದ್ದು, ಗಾಳಿಯು ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆ ಕಾಳುಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳು 5-6% ಇರಬೇಕು. ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು.

ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22 ಆಗಿ 26 ಸೆಕೆಂಡ್ಗಳು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರಾಯಚೂರು ಜಿಲ್ಲಾ ಉತ್ಸವ ಕುರಿತು ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಎ ವಸಂತಕುಮಾರ್ ಅವರಿಂದ ಸಂದೇಶ. ರಾಯಚೂರು ಜಿಲ್ಲಾ ಉತ್ಸವದ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ನಗರಪಾಲಿಕೆ ಮತ್ತು ಜಿಲ್ಲಾಡಳಿತ ಜಂಟಿ ಆಶ್ರಯದಲ್ಲಿ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರಿಗಾಗಿ ಸ್ಥಳೀಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇಡೀ ರಾಜ್ಯದಾದ್ಯಂತ ಬರುವಂಥ ಕಲಾವಿದರು ಮತ್ತು ಅವರ ಸಾಂಸ್ಕೃತಿಕ ಚಟುವಟಿಕೆಗಳಾಗಿ ನಡೀತೇವೆ. ಇದರ ಜೊತೆಗೆ ಎಡದೊರನಾಡು ರಾಯಚೂರು ವಿವಿಧ ರೀತಿಯಲ್ಲಿ ಮೆರುಗು ತರಲಿಕ್ಕೆ ವಿಶೇಷವಾದಂಥ ಕೃಷಿ ಮೇಳವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಸಂಪೂರ್ಣವಾಗಿ ಎಲ್ಲ ರೈತರು ಕೂಡ ಭಾಗವಹಿಸಬೇಕು. ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಖಾಸಗಿ ಮತ್ತು ಸರ್ಕಾರಿ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಕೊನೆಯ ದಿನ ನಾವು ಏನು ಸರ್ಕಾರ ಪ್ರಾಯೋಜಿಸಿದಂಥ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ಅದರಲ್ಲಿ ಕರ್ನಾಟಕ ಸರ್ಕಾರದಿಂದ ಯಾವ ರೀತಿ ಗ್ಯಾರಂಟಿಗಳ ಮೂಲಕ ಎಷ್ಟು ಜನಕ್ಕೆ ನಾವು ಅದರ ಸದುಪಯೋಗ ಆಗಿದೆ, ಯಾವ ನಿಟ್ಟಿನಲ್ಲಿ ಅದು ಇಂಪ್ಲಿಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಅವಲೋಕನ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಈ ಹಿನ್ನೆಲೆಯಲ್ಲಿ ಈ ರಾಯಚೂರು ಜಿಲ್ಲಾ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ನೆರವೇರಿಸಬೇಕು ಆಯೋಜಿಸಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೂಡ ಎಲ್ಲರೂ ಇದರಲ್ಲಿ ಸಮಸ್ತ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಜನಸಮುದಾಯ ಇದರಲ್ಲಿ ಭಾಗವಹಿಸಬೇಕು, ಭಾಗವಹಿಸ್ತಾರೆ. ಮತ್ತು ಎಲ್ಲರಿಗೂ ಕೂಡ ಇದರಲ್ಲಿ ತಮ್ಮದೇ ಆದಂಥ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಅವರವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ರಾಯಚೂರು ಜಿಲ್ಲಾ ಉತ್ಸವ ಯಶಸ್ವಿಯಾಗಬೇಕು, ಒಂದು ಹೊಸ ಸಂಭ್ರಮ ಆಚರಣೆ ಆಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಕೂಡ ಶುಭಾಶಯ ಕೋರುತ್ತೇನೆ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ QR ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ರಾಜಲ್ಪರ್ವಿ ಗ್ರಾಮದ ಜನಾರ್ದನ್ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಎಂತ ಸದ್ಗುರುವರನೇ ದೇವಾ, ತೋರಿದನು ಸದ್ಭಾವ ಅಕ್ಷರವೇ ಪ್ರಣಮಾವ ಸಕಲದರೊಳು ಜ ಜನನ ಸಿದಿಲಯ ಕರ್ತನೆ ಸಿದಿಲಯ ಕರ್ತಾನೆ ಅಸ ಯಜಮಾನ ಮೌನಯ್ಯ ದೀನ ಸಕಲದರೊಳು ಜನನ ಸಿದಿಲಯ ಕರ್ತನೇ ಅತ ಯಜಮಾನ ಮೌನಯ್ಯ ದೀನ ಧೈರ್ಯದೊಳಗಿನ ಧೈರ್ಯವನು ಮಾಡಂದ ಗಾಯಾಳಿರಲಂದ ದುರ್ಗುಣಗಳನ್ನೆಲ್ಲ ದೂಡ್ಯಾಡಂದ ಹನುಮನ ಬೇಡಂದ ಧೈರ್ಯದೊಳಗಿನ ಧೈರ್ಯವನು ಮಾಡಂದ ಗಾಯಾಳಿರಲಂದ ದುರ್ಗುಣಗಳನ್ನೆಲ್ಲ ದೂಡ್ಯಾಡಂದ ಹನುಮನ ಬೇಡಂದ ಹನುಮನ ಬೇಡಂದ ಆಗ ಮೈ ಮರತೇನೆ